ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಳು ಮೆಣಸು ಬೇಸಾಯ. ಶಿರಸಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾ ಸಂತೋಷ್ ಎಚ್ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸಂತೋಷ್ ಎಚ್ಎಂ ಅವರಿದ್ದಾರೆ. ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ICAR KVK ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ, ಅಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತೋಟ, ಅದರಲ್ಲಿ ಪ್ರಮುಖವಾಗಿ ಕಾಳುಮೆಣಸು ಬೆಳೆ ಇದೆಯಲ್ಲ, ಇದು ಮುಂಚೆ ಮನೆಗೆ ಬೇಕಾದಷ್ಟೇ ಕಾಳುಮೆಣಸನ್ನು ಬೆಳೀತಾ ಇದ್ರು. ಆ ನಂತರ ಯಾರ್ಯಾರು ತೆಂಗಿನ ತೋಟ ಇದೆ ಹಾಕೋರು ಹಾಕ್ತಿದ್ರು, ಬಿಡೋರು ಬಿಡ್ತಾ ಇದ್ರು. ಇತ್ತೀಚೆಗೆ ಅದಕ್ಕೆ ಬೇಡಿಕೆ ಬಂದಿರೋದ್ರಿಂದ ಕಾಳುಮೆಣಸಿನ ಬೆಳೆಯನ್ನು ಬಹಳ ವಿಶೇಷವಾಗಿ ತೋಟಗಳಲ್ಲಿ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಇದರಲ್ಲಿ ಹೊಸ ತಂತ್ರಜ್ಞಾನಗಳು ಏನು, ಎಂಥ ತಳಿಗಳನ್ನು ಹಾಕಬೇಕು, ನಿರ್ವಹಣೆ ಹೆಂಗೆ, ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ, ಈ ಎಲ್ಲ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಡಾಕ್ಟರ್ ಸಂತೋಷ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಸಂತೋಷ್ ಅವರು. ನಮಸ್ತೆ ಸರ್. ಕಾಳು ಮೆಣಸು ಅಂತೀವಲ್ಲ, ಇದು ಬಹು ಬೇಡಿಕೆಯ ಬೆಳೆ ಆಗಿದೆ ಇತ್ತೀಚೆಗೆ, ಏನನ್ಸುತ್ತೆ ಈ ಬೆಳೆ ಕುರಿತು? ಕಾಳುಮೆಣಸಿನ ಬೆಳೆ ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆಯಾಗಿ ಈಗ ಮಾರ್ಪಾಡಾಗಿದೆ. ಮುಂಚೆ ತೆಂಗು ಅಥವಾ ಅಡಿಕೆ ಇಂಥ ಬೆಳೆಗಳನ್ನು ಮಾತ್ರ ಏಕ ಬೆಳೆಯಾಗಿ ಬೆಳೆಯುತ್ತಿದ್ದುಂಟು. ಆದರೆ ಇತ್ತೀಚೆಗೆ ಕಾಳುಮೆಣಸಿಗೆ ಬಂದಿರುವಂಥ ಬೇಡಿಕೆಯ ನೋಡಿಕೊಂಡು ರೈತರು ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಕಾಳುಮೆಣಸನ್ನು ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಬರೀ ಅಡಿಕೆ ಮತ್ತು ತೆಂಗಿನ ಇಳುವರಿ ಮತ್ತು ಆದಾಯದ ಜೊತೆಗೆ ಕಾಳುಮೆಣಸಿನ ಇಳುವರಿ ಮತ್ತು ಆದಾಯವನ್ನು ಪಡ್ಕೊಳ್ಳೋದ್ರ ಜೊತೆ ಸೇರಿಸ್ಕೊಂಡು ಪ್ರತಿ ಎಕರೆಯಲ್ಲಿ ಆದಾಯವನ್ನು ದ್ವಿಗುಣವನ್ನು ರೈತರು ಈಗ ಪಡ್ಕೊತಾ ಇದ್ದಾರೆ. ಈಗ ನೀವು ಹೇಳ್ತಾ ಇದ್ರಿ ಅಡಿಕೆ ತೋಟ ಅಥವಾ ತೆಂಗಿನ ತೋಟದಲ್ಲಿ ಈ ಬೆಳೆಯನ್ನು ಹಾಕ್ತಾರೆ, ಯಾಕೆ ಅಂತ ವಾತಾವರಣ ಬೇಕೋ ಅಥವಾ ಬಯಲು ಸೀಮೆಯಲ್ಲಿ ಕೂಡ ಬೆಳಿಬಹುದು, ಹೇಗೆ? ಕಾಳುಮೆಣಸಿನ ಬೆಳೆಗೆ ಈ ಬೆಳೆಯನ್ನು ಅಂತರ ಬೆಳೆಯಾಗಿ ಕೂಡ ಬೆಳಿಬಹುದು, ಇಲ್ಲ ಓಪನ್ ಕಂಡೀಷನ್ ಅಂದ್ರೆ ಅಂತರ ಬೆಳೆಯಾಗಿ ಅಲ್ಲದೆ ಮಾನೋಕ್ರಾಪ್ ಏಕ ಬೆಳೆಯಾಗಿ ಕೂಡ ಅದನ್ನ ಬೆಳಿಬಹುದು. ಆದ್ರೆ ಸೂಕ್ತವಾದ ಸ್ವಲ್ಪ ನೆರಳಿನ ಅವಶ್ಯಕತೆ ಈ ಬೆಳೆಗೆ ಇದೆ. ಈ ಬೆಳೆಗೆ ಕನಿಷ್ಠ ಅಂದರೂ ಕೂಡ 40-60% ವರೆಗೂ ನೆರಳಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನ ಸಾಮಾನ್ಯವಾಗಿ ಅಂತರ ಬೆಳೆಯಾಗಿ ಎಲ್ಲ ರೈತರು ಬೆಳೆಯೋದುಂಟು. ಅಂತರ ಬೆಳೆಯಾಗಿ ನಾವು ತೆಂಗು ಮತ್ತು ಅಡಿಕೆನ ಬಿಟ್ಟು ಬೇರೆ ಅರಣ್ಯ ಬೆಳೆಗಳಲ್ಲೂ ಕೂಡ ಈ ಬೆಳೆಯನ್ನು ನಾವು ಅಂತರ ಬೆಳೆಯಾಗಿ ಬೆಳಿಬಹುದು. ಇಲ್ಲ ಅರಣ್ಯ ಬೆಳೆಗಳನ್ನ ಬೆಳೆದಲ್ಲ ಇರುವಂತ ಪಕ್ಷದಲ್ಲಿ ಕೇವಲ 3-4 ವರ್ಷ ನಾಟಿ ಮಾಡಿ 4 ವರ್ಷ ನಂತರ ಇರುವಂತಹ ಯಾವುದೇ ಒಂದು ಮರಗಳ ಸಾಮಾನ್ಯವಾಗಿ ಆಲ್ವಾಣ ಅಥವಾ ಕಿರಿಮಂಜರು ಆತರ ಮರಗಳಾಗಿ ಬಳಸ್ಕೊಂಡು ಅಂತ ಮರಗಳ ಜೊತೆಯಲ್ಲಿ ನಾವು ಈ ಬೆಳೆಗಳನ್ನ ಮಾಡಬಹುದು. ಇಲ್ಲಿ ಪ್ರಮುಖವಾಗಿ ತಳಿಗಳು ಇಂತಾವು ಅಥವಾ ಈ ಪ್ರದೇಶಕ್ಕೆ ಇಂತಹ ತಳಿ ಸೂಕ್ತ ಹಂಗೇನ್ರಿ ಇರುತ್ತ? ಹೌದು ಸರ್, ಈ ಬೆಳೆಯಲ್ಲಿ ಸಾಕಷ್ಟು ತಳಿಗಳು ಇರುವುದುಂಟು. ಈ ಶಿರ್ಸಿ ಉತ್ತರ ಕನ್ನಡ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂತಹ ಸಾಕಷ್ಟು ಸ್ಥಳೀಯ ತಳಿಗಳಿದಾವೆ. ಉದಾಹರಣೆ ದೊಡ್ಡಿಗ ಅಂತ ಇದೆ, ಉದ್ದಕರೆ ಅಂತ ಇದೆ, ಮೋಟಕರೆ ಅಂತ ಇದೆ, ಬಿಳಿಸರ ಅಂತ ಇದೆ, ಅದರಲ್ಲಿ ಮುಖ್ಯವಾಗಿ ಕರಿಮುಂಡ ಅಂತ ಇದೆ. ಇದ್ರ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಪಡಿಸಿರುವಂತಹ ತಳಿಗಳು ಕೂಡ ಸಾಕಷ್ಟು ಇದಾವೆ. ಅದರಲ್ಲಿ ಮುಖ್ಯವಾಗಿ ಪನ್ನಿಯೂರು 1 ಅಂತೇಳಿ, ಈ ಪನ್ನಿಯೂರು 1 ಸಾಕಷ್ಟು ವಿಸ್ತೀರ್ಣದಲ್ಲಿ ರೈತರು ಈಗಾಗಲೇ ಬೆಳೀತಾ ಇದ್ದಾರೆ. ಇದ್ರ ಜೊತೆಗೆ ಪನ್ನಿಯೂರು 1 ಜೊತೆಗೆ ಸಾಕಷ್ಟು ತಳಿಗಳನ್ನು ಕೂಡ ಆಲ್ರೆಡಿ ಸಂಶೋಧನಾ ಸಂಸ್ಥೆಗಳು ರಿಲೀಸ್ ಅಂದ್ರೆ ಅಭಿವೃದ್ಧಿಯನ್ನು ಪಡಿಸಿ ರೈತರಿಗೆ ತಲುಪಿಸಿದ್ದಾವೆ. ಇನ್ನು ಕೆಲವೊಂದು ತಳಿಗಳು ಅಂದ್ರೆ ಶ್ರೀಕರ, ಶುಭಕರ, ಪೌರ್ಣಮಿ, ಪಂಚಮಿ,

ಬಲ್ತಿರೋ ಬಲ್ತಿರೋ ಅಂತಹ ಕಾಳು ಮೆಣಸಿನ ಕರೆಗಳನ್ನು ನೋಡಿ ನಾವು ಅವನ್ನ ಹಣ್ಣಾದಾಗ ಅಂದ್ರೆ ಒಂದು 10% ಆದ್ರೂ ಒಂದು ಕರೆಯಲ್ಲಿ ಹಣ್ಣಾದಾಗ ಅಂತ ಕರೆಗಳನ್ನ ಕೊಯ್ದು ನಾವು ಅವನ್ನೆಲ್ಲ ಒಣಗಿಸ್ಬಿಟ್ಟು ನಾವು ಶೇಖರಣೆ ಮಾಡಬೇಕಾಗುತ್ತೆ. ಅಂದ್ರೆ ಎಷ್ಟು ಅಂದ್ರೆ ಒಂದು ಗೊಂಚಲ ಇರುತ್ತೆ? ಒಂದು ಗೊಂಚಲದಲ್ಲಿ 30 ಕಾಳು ಇರ್ತಾವ ಅಂದ್ರು. ಒಂದು ಗೊಂಚಲ ಅಂದ್ರೆ ಯಾವ್ದು ಸಾಮಾನ್ಯವಾಗಿ ಎಂತ ತಡೆಯೋದು ಕೂಡ ಒಂದು 100 ಕಾಳುಗಳಿಗಿಂತ ಆಮೇಲೆ ಒಂದು 100 ಕಾಳು ಇರುವಂತ ಗೊಂಚಲು. ಅದ್ರ ಎಷ್ಟು ಪ್ರಮಾಣದಲ್ಲಿ ನಾವು ಮಾಗಿದ ಕಾಳು ಇದ್ದಾಗ ಕಟಾವ್ ಮಾಡಬೇಕು? ಇದು ಸಾಮಾನ್ಯವಾಗಿ ಇದು ಹಿಂಗೆ ಫಿಕ್ಸ್ ಮಾಡ್ತೇವೆ, 100 10 ಕಾಳು, 100 ಒಂದು ಕಾಳು, 2 ಕಾಳು ಅಂತ ಮಾಡೋದಿಲ್ಲ. ಒಂದು ಅಂದಾಜಿಗೆ ಅಂತಂದಾಗ ಒಂದು 10 ಕಾಳು ಆದ್ರೂ ಕೂಡ ಅದು ಹಣ್ಣಾಗಿದ್ರೆ ಬರೇ ಹತ್ತು ಅಂದ್ರೆ ಈಗ ಜಾಸ್ತಿ ಹಣ್ಣಾದಂಗೆ ಕಾಣದಂಗೆ ಏನಾಗುತ್ತೆ, ಅವ್ರಿಗೆ ಸಾಮಾನ್ಯ ಉದುರೋದುಂಟು, ಮತ್ತೆ ಅಕ್ಕಿಗಳ ಕಾಟನು ಕೂಡ ಜಾಸ್ತಿ ಆಗ್ತದೆ. ಮತ್ತೆ 1 to 10 ಆಗಿದೆ ಅಂತ ನೋಡ್ಕೊಳಕ್ಕೆ, 1 to 10 ಆಗಿರುತ್ತೆ, 1 to 20 ಆಗುತ್ತೆ, 1 to 5 ಆಗಿರುತ್ತೆ. ಅವಾಗ ಒಂದ್ಸತಿ ನಾವು ಒಂದು ಬಳ್ಳಿಲಿ 30 ಕರೆಗಳು, ಒಂದು 100 ಕರೆಗಳಿದ್ರೆ 30 ಕರೆಗಳು ನಾವು ಆರೋಷ್ಟಿ ಬಂದಿದ್ದಾಗ ಮಾಡೋದುಂಟು. ಅವಾಗ ಒಂದು ಬಳ್ಳಿಲಿ 3 ಆರೋಷ್ಟು ನಾವು ಮಾಡಬಹುದಾಗುತ್ತೆ. ಮತ್ತೆ ಅದನ್ನು ಒಣಗಿಸೋದು ಸಂಸ್ಕರಣೆ ಅದೆಲ್ಲನು ಸಂಸ್ಕರಣೆ ತುಂಬಾ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಒಣಗಿಸೋದು ಅಂತಂದಾಗ, ಇಲ್ಲಿ ಸಾಮಾನ್ಯವಾಗಿ ಆಗಿ ಇರುವಂತ ನೆಲದ ಮೇಲೆ, ಮಣ್ಣಿನ ಮೇಲೆ, ಅಥವಾ ಸರಿಯಾಗಿ ಸ್ವಚ್ಛಗೊಳಿಸದೆ ಇರುವಂತಹ ಭೂಮಿಯ ಮೇಲೆ, ಅಥವಾ ಯಾವುದೇ ಸಿಮೆಂಟ್ ಫ್ಲೋರ್ ಅನ್ನು ಬಳಸದಲ್ಲೇನೆ ಕೆಲವೊಂದು ರೈತರು ಒಣಗಿಸೋದುಂಟು. ತುಂಬಾ ತಪ್ಪಾಗುತ್ತೆ, ಯಾಕೆಂತಂದ್ರೆ ಆ ರೀತಿ ಒಣಗಿಸಿದ ಕಾಳುಗಳು ಅದೇ ಮಣ್ಣಿನ ಅಂಶವನ್ನ ಇರ್ಕೊಂಡು ಅದೇ ವಾಸನೆಯನ್ನ ಬರುತ್ತೆ. ಕೆಲವೊಂದ್ಸತಿ ಏನ್ ಮಾಡಿದ್ರೆ ಸಗಣಿಯಿಂದ ಸಾರಿಸ್ಬಿಟ್ಟು ಅದ್ರ ಮೇಲೆ ಕೆಲವೊಬ್ಬ ರೈತರು ಒಣಗಿಸೋದುಂಟು. ಅದು ಒಂದು ರೀತಿಯ ಸರಿನೆ, ಬಟ್ ಏನೋ ಸಗಣಿಯಿಂದ ಸಾರಿಸಿದ ನೆಲದ ಮೇಲೆ ನಾವು ಕಾಳು ಮೆಣಸನ್ನು ಒಣಗಿಸಿದ ಮೇಲೆ ಕೊನೆಗೆ ಒಣಗಿದಂತ ಕಾಳು ಮೆಣಸು ಆ ಸಗಣಿ ವಾಸನೆ ಅದು ಬರ್ತಾ ಇರುತ್ತೆ. ಅಂತ ಕಾಳು ಮೆಣಸನ್ನ ನಾವು ಅಡಿಗೆಗೆ ಬಳಸಬೇಕಾದ್ರೆ ಅಥವಾ ಬಳಸುವಂತ ಕಸ್ಟಮರ್ಸ್ ಯಾರೋ ಗ್ರಾಹಕರಿಗೆ ಅದು ಹಿಂಸೆ ಅನ್ಸುತ್ತೆ. ಅದು ಒಂದು ಮಾರ್ಕೆಟ್ ಅಲ್ಲಿ ರೇಟ್ ಅನ್ನು ನಿರ್ಧಾರ ಮಾಡುವಂತ ಒಂದು ಅಂಶ ಆಗಿರುತ್ತೆ. ಹಾಗಾಗಿ ಒಣಗಿಸ್ಬೇಕಾದ್ರೆ ಕೊಯ್ದ ನಂತರ ಯಾವ ರೀತಿ ಒಣಗಿಸ್ಬೇಕು, ಒಣಗಿಸ್ಬೇಕಾದ್ರೆ ಕ್ಲೀನ್ ಆಗಿರುವಂತ ಒಂದು ಸಿಮೆಂಟ್ ಫ್ಲೋರ್ ಆಗಿರ್ಬೋದು, ಅಥವಾ ಸಿಮೆಂಟ್ ಇಂದ ಮಾಡಿರುವಂತ ಒಂದು ನೆಲ ಇರಬಹುದು, ಅಥವಾ ಟಾರ್ಪಾಲ್ ಆಗಿರ್ಬೋದು, ಚೆನ್ನಾಗಿರುವಂತ ಟಾರ್ಪಾಲ್ ಆಗಿರ್ಬೋದು, ಇಲ್ಲ ಉತ್ತಮವಾದ ಪ್ಲಾಸ್ಟಿಕ್, ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್, ಪಾರದರ್ಶಕ ಆಗಿರುವಂತಹ ಪ್ಲಾಸ್ಟಿಕ್ ಹಾಳೆಯನ್ನು ಬಳಸಿ ನಾವು ಒಣಗಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಣಗಿಸಬೇಕಾದ್ರೆ ಈಗ ಸಾಕಷ್ಟು ರೈತರು ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಮುಂಚೆ ಈಗ ಆಗಿ ಇರುವ ನೆಲದ ಮೇಲೆ ಶೇಡ್ ನೆಟ್ ಅಂದ್ರೆ ನೆರಳು ಪರದೆಯನ್ನು ಹರಡಿ ಅದ್ರ ಮೇಲೆ ಒಂದು ಲೇಯರ್ ಕಾಳು ಮೆಣಸು ಹಣ್ಣಾಗಿರುವಂತ ಚೆನ್ನಾಗಿ ಬಲ್ತಿರುವಂತಹ ಕಾಳು ಮೆಣಸನ್ನು ಹರಡಿ ಅದ್ರ ಮೇಲೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕೋದುಂಟು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಬಿಸಿಲಿನ ಶಾಖಕ್ಕೆ ಹಣ್ಣುಗಳೆಲ್ಲ ಚೆನ್ನಾಗಿ ಕಪ್ಪಾಗ್ತವೆ, ಆಮೇಲೆ ಅವು ಬೆವಿತವೆ. ಅಂದ್ರೆ ನೀವು ತಮ್ಮ ಹೊರಗಡೆ ಇರುವಂತಹ ತೇವಾಂಶ ಹೊರಗಡೆ ಹಾಕ್ತವೆ, ಅಂತ ತೇವಾಂಶ ಕೆಳಗಡೆ ಇರುವಂತಹ ನೆರಳು ಪರದೆ ಮೂಲಕ ಅದು ಮಣ್ಣನ್ನು ಸೇರೋದುಂಟು. ಅದು ಒಂದು ಒಳ್ಳೆ ಪದ್ಧತಿ ಅಂತ ಹೇಳಬಹುದು. ಇಲ್ಲಿ ನೀರು ತೇವಾಂಶ ಕೂಡ ಹೋಯ್ತು, ಮತ್ತೆ ಒಳ್ಳೆ ಗಾಡಿನ ಕೂಡ ಅದು ಕಾಡುತ್ತೆ. ಅಂತರದಲ್ಲಿ ಈ ಕೆಳಗಡೆ ಮೇಲ್ಗಡೆ ಪಾರದರ್ಶಕ ಶೀಟ್ ಇರುತ್ತೆ, ಮಧ್ಯದಲ್ಲಿ ಒಂದು ಲೇಯರ್ ಕಾಳು ಮೆಣಸು ಇರುತ್ತೆ, ಅದು ಕೆಳಗಡೆ ನಮ್ಮ ನೆರಳು ಪರದೆ ಇರುತ್ತೆ. ಹಂಗಾಗಿ 3 ಲೇಯರ್ ಇರುತ್ತೆ, ನೆರಳು ಪರದೆ ಕೆಳಗಡೆ ಇದ್ರೆ ಅದರ ಮೇಲ್ಗಡೆ ಕಾಳು ಮೆಣಸು ಇರುತ್ತೆ, ಅದ್ರ ಮೇಲ್ಗಡೆ ಪಾರದರ್ಶಕ ಆಗಿರುವಂತ ಒಂದು ಶೀಟ್ ಇರುತ್ತೆ. ಈ ರೀತಿ ಮಾಡೋದು ಒಂದು ಉತ್ತಮ ಪದ್ಧತಿ. ಇಲ್ಲಾಂದ್ರೆ ಇನ್ನೂ ಒಂದು ಪದ್ಧತಿ ಅಂತಂದ್ರೆ ನಾವ್ ಏನ್ ಮಾಡೋದಪ್ಪ ಅಂತಂದ್ರೆ, ಕೆಳಗಡೆ ಒಂದು ಪಾರದರ್ಶಕವಾಗಿರುವಂತಹ ಪ್ಲಾಸ್ಟಿಕ್ ಹಳೆಯನ್ನ ಹರಡಿ ಅದ್ರ ಮೇಲ್ಗಡೆ ಒಂದು ಲೇಯರ್ ಕಾಳು ಮೆಣಸನ್ನು ಹರಡುವಂಥದ್ದು, ಅದ್ರ ಮೇಲೆ ಇನ್ನೊಂದು ಪಾರದರ್ಶಕ ಶೀಟ್, 2 ಪಾರದರ್ಶಕ ಪ್ಲಾಸ್ಟಿಕ್ ಹಳೆಗಳ ನಡುವೆ ನಮ್ಮ ಕಾಳು ಮೆಣಸು ಇರುವಂತದ್ದು. ಆ ಈ ರೀತಿ ಹರಡಿ ಒಂದು 4-5 ಗಂಟೆ ಬಿಸಿಲಿಗೆ ಒಡ್ಡಿದ ನಂತರ ಅದೇನಾಗಿರುತ್ತೆ, ಆ ಶಾಖಕ್ಕೆ ಎಲ್ಲಾ ಕಾಳುಗಳು ಚೆನ್ನಾಗಿ ಬಲ್ತಿರುವಂತ ಹಸಿರು ಕಾಳುಗಳೆಲ್ಲ ಏನಾಗ್ತಾವು ಕಪ್ಪು ಕಲರಿಗೆ ಟರ್ನ್ ಆಗ್ತವೆ, ಬ್ಲ್ಯಾಕ್ ಕಲರಿಗೆ. ಆವಾಗ ನಾವು ಅದನ್ನ ಪಾರದರ್ಶಕ ಶೀಟ್ ಅನ್ನು ತೆಗೆದು ಮಾಮೂಲಿ ಬಿಸಿಲಲ್ಲಿ ನಾವು 3-4 ದಿನ ಒಣಗಿಸಿದ್ದೆ ಆದ್ರೆ ನಮಗೆ ಉತ್ತಮ ಕಲರ್ ಇರುವಂತ ಒಂದು ಕಾಳು ಮೆಣಸನ್ನು ನಾವು ಪಡಿಬಹುದು. ನೇರವಾಗಿ ಬಿಸಿಲಿಗೆ ಒಡ್ಡಿದ್ರೆ ಈ ಬಣ್ಣ ಬರಲ್ಲ, ಒಳ್ಳೆ ಬಣ್ಣ ಅಂದ್ರೆ ಕಪ್ಪು ಕಲರ್ ಬಣ್ಣ ಬರೋದಿಲ್ಲ. ಅದಕ್ಕೆ ಕಲರ್ ನೋಡಿ ಅದಕ್ಕೆ ಸಾಮಾನ್ಯ ರೇಟ್ ಫಿಕ್ಸ್ ಮಾಡುವಂತದ್ದು. ಕಲರ್ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರಬೇಕು, ಮತ್ತೆ ಮೇಲ್ಮೆ ಸುಕ್ ಸುಕ್ ಆಗಿರ್ಬೇಕು. ಅಂತ ಕಾಳು ಮೆಣಸು ಬರಬೇಕು ಅಂತಂದ್ರೆ ಈ ರೀತಿ ಒಣಸೋದು ಒಳ್ಳೆ ಉತ್ತಮ ಆಗಿರುತ್ತೆ. ಈಗ ಫೈನಲ್ ಆಗಿ ನಾವು ಒಣಗಿಸ್ಲಿಕ್ಕೆ ಹಾಕ್ತೀವಿ ಬಿಸಿಲಿಗೆ, ಎಷ್ಟು ಪ್ರಮಾಣದಲ್ಲಿ ಒಣಗಿಸಬೇಕು, ಅದ್ರಲ್ಲಿ ತೇವಾಂಶ ಇಷ್ಟು ಇರೋ ತನಕ ಒಣಗಿಸೋದು ಹಂಗೇನಾದ್ರು? ಕಾಳುಮೆಣಸಿನಲ್ಲಿ ತೇವಾಂಶ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಶೇಖರಣೆಯನ್ನು ಮಾಡಬೇಕು ಅನ್ನೋ ಹಂತದಲ್ಲಿ ನಾವು ಅಂತ ಶೇಖರಣೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದ್ದವರು 8-10% ತೇವಾಂಶವನ್ನು ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ರೈತರಿಗೆ ಸಾಮಾನ್ಯವಾಗಿ 8-10% ತೇವಾಂಶ ಬಂದಿದೆ ಅಂತ ನಿರ್ಧಾರ ಮಾಡೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಇದಕ್ಕೆ ಮಾಯಿಶ್ಚರ್ ಮೀಟರ್ ಅಂತಾನು ಕೂಡ ಸಾಕಷ್ಟು ಸಂಶೋಧನಾ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಇವೆಲ್ಲ ಮಾರುಕಟ್ಟೆಗಳಲ್ಲಿ ಕೂಡ ಇದು ಲಭ್ಯ ಆಗುತ್ತೆ. ಆ ಮಾಯಿಶ್ಚರ್ ಮೀಟರ್ ಒಳಗಡೆ ತಗೊಂಡೋಗಿ ನಮ್ಮ ಒಂದು ಇಡೀ ಕಾಳು ಮೆಣಸಿನ ಹಾಕಿದ್ದೆ ಆದ್ರೆ ಅದು ಎಷ್ಟು ಪರ್ಸೆಂಟ್ ತೇವಾಂಶ ಇದೆ ಕಾಳು ಮೆಣಸಲ್ಲಿ ಅಂತ ತೋರಿಸೋದುಂಟು. ಅದು ಆಗೋದಿಲ್ಲ ನಮ್ಮ ಮನೆ ಹತ್ರ ಅಂತಂದಾಗ ಲೀಟರ್ ವೆಯ್ಟ್ ಅನ್ನು ನಾವು ಮೆಷರ್ ಮಾಡಬಹುದು. ಪನ್ನಿಯೂರಿಗಾದ್ರೆ ನಾವು ಸುಮಾರು 540-550 ಲೀಟರ್ ವೆಯ್ಟ್ ಬರೋ ರೀತಿ ನಾವು ಮೇಂಟೈನ್ ಮಾಡಿದ್ದೆ ಆದ್ರೆ 550 ಗ್ರಾಮ್ ಲೀಟರ್ ವೆಯ್ಟ್ ಬರೋ ತರ ಮೇಂಟೈನ್ ಮಾಡಿದ್ದೆ ಆದ್ರೆ ಸಾಮಾನ್ಯವಾಗಿ ಅದು 10% ಅಷ್ಟು ತೇವಾಂಶ ಅದು ಹೊಂದಿರುತ್ತೆ. ಅಂತ ಕಾಳು ಮೆಣಸನ್ನು ನಾವು ವರ್ಷಾನುಗಟ್ಟಲೆ ನಾವು ಶೇಖರಣೆ ಶೇಖರಣೆ ಮಾಡಬಹುದು. ಶೇಖರಣೆಗೆ ನಾವು ಹಿಂಗೆ ಪ್ಯಾಕ್ ಮಾಡಬೇಕು, ಭದ್ರವಾಗಿ ಪ್ಯಾಕ್ ಮಾಡಬೇಕು ಹಂಗೆ ಇರುತ್ತಾ ಅಥವಾ ಗಾಳಿ ಆಡಬೇಕು? ಇಲ್ಲ, ಭದ್ರವಾಗಿ ಪ್ಯಾಕೆಟ್ ಮಾಡಬೇಕು ಅಂತ ಇರೋದಿಲ್ಲ. ಅದನ್ನ ಕರೆಕ್ಟ್ ತೇವಾಂಶದಾಗಿ ನಾವು ಒಣಗಿಸಿದ್ದೇ ಆದ್ರೆ ನಾವು ಸಾಮಾನ್ಯವಾಗಿ ನಮ್ ಬಳಸುವಂತ ಜೂಟ್ ಬ್ಯಾಗ್ ಗಳನ್ನ ಬಳಸಿ ನಾವು ಅದನ್ನ ಬೇಕಾದ್ರೆ ಪ್ಯಾಕ್ ಮಾಡಬಹುದು. ಇಂಥದೇ ಬ್ಯಾಗ್ ಬಳಸಬೇಕು ಅಂತ ಏನಿರೋದಿಲ್ಲ. ಈಗ ಕೆಲವು ರೈತರು ಏನ್ ಮಾಡ್ತಾರಂದ್ರೆ, ಈಗ ಮಾಗಿದಂತ ಇಂಥ ಕಾಳುಗಳನ್ನ ನೆನೆಸಿ, 15 ದಿನ ನೆನೆಸಿ, ಅದ್ರ ಮೇಲೆ ಇರುವಂತ ಕಪ್ಪು ತನ್ನ ಕೋಟ್ ಅನ್ನು ತೆಗೆದು ಬಿಳಿ ಮಾಡಿ ಆ ನಂತರ ಪ್ಯಾಕ್ ಮಾಡಿ ಗ್ರೇಡಿಂಗ್ ಮಾಡಿ ಎಲ್ಲ ಮಾಡಿ ವಿದೇಶಕ್ಕೂ ಕಳಿಸ್ಬೇಕು ಅಂತೇಳಿ ಸಾಧ್ಯತೆ ಇದೆಯಲ್ಲ ಹಂಗ ಮಾಡೋದು? ಸಾಧ್ಯತೆ ಇದೆ ಸರ್, ಸಾಕಷ್ಟು ರೈತರು ಅದನ್ನ ಮಾಡ್ತಿರೋದುಂಟು, ಬಿಳಿ ಮೆಣಸನ್ನ ಮಾಡ್ತಿರೋದುಂಟು. ಬಟ್ ನಮಗೇನಾದ್ರು ರಿಕವರಿ ಪ್ರಮಾಣ ಕಡಿಮೆ ಇರುತ್ತೆ. ಈಗ ಸಾಮಾನ್ಯವಾಗಿ ಕಪ್ಪು ಮೆಣಸು ನಮಗೆ 100 ಕೆಜಿಗೆ 30 ಕೆಜಿ 35 ಕೆಜಿ ಬಂದ್ರೆ, ಇದು ಬಿಳಿ ಮೆಣಸು 100 ಕೆಜಿಗೆ 25 ಕೆಜಿ 30 ಕೆಜಿಗೆ ಬರೋದುಂಟು. ಬಟ್ ಬಿಳಿ ಮೆಣಸಿಗೆ ಕೂಡ ಇತ್ತೀಚೆಗೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಬಿಳಿ ಮೆಣಸನ್ನ ಮಾಡಿ ಮಾರಾಟವನ್ನ ಮಾಡಬಹುದು. ಮತ್ತೆ ಕೆಲವೊಂದಿಷ್ಟು ರೈತರ ಪ್ರಯೋಗ, ನೀವು ಹೇಳದಂಗ %40-50% ಇದಕ್ಕೆ ನೆರಳು ಬೇಕು ಅಂತ ಹೇಳ್ತಾ ಇದ್ರಿ. ಕೆಲವೊಂದಿಷ್ಟು ರೈತರ ಪ್ರಯೋಗ ಏನಂತ ಹೇಳಿದ್ರೆ, ಅದಕ್ಕೆ ಪೂರ್ತಿ ಬಿಸಿಲಲ್ಲಿ ಇದ್ರೂ ಕೂಡ ಅಷ್ಟೇ ಉತ್ಕೃಷ್ಟವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದು ಲಾಭದಾಯಕ ಬೆಳೆ ಆಗಿರೋದ್ರಿಂದ, ಮತ್ತೆ ವಿದೇಶಕ್ಕೆ ರಫ್ತು ಗುಣಮಟ್ಟ ಹೊಂದಿರುವುದರಿಂದ ಸಿಮೆಂಟಿನ ಕಂಬಗಳನ್ನ ಕಟ್ಟಿ ಅದಕ್ಕೆ ಬೆಳೆಸಿ ಇವತ್ತು ಪ್ರಯೋಗ ಮಾಡ್ತಾ ಇದ್ದಾರೆ. ಒಂದ್ಸಲ ಕಟ್ಟಿದ್ರೆ 20-30 ವರ್ಷ 40 ವರ್ಷ ಇದ್ರೆ ಏನ್ ಚಿಂತಿಲ್ಲ. ಹಾಗಾಗಿ ಆ ಪ್ರಯೋಗನು ಸರಿನೋ ಹೇಗೆ? ಆ ಸಿಮೆಂಟ್ ಇಂದ ಮಾಡುವಂತ ಪ್ರಯೋಗಕ್ಕೆ ಪಿಲ್ಲರ್ಸ್ ಅನ್ನ ನಾವು ಆಧಾರ ಕಂಬವಾಗಿ ಕಾಳುಮೆಣಸಿ ಬಳಸ್ತಿರೋದು ಕೂಡ ಸರಿನೇ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಅದು ನಮ್ಮ ದೇಶದಲ್ಲಿ ಈಗ ಹೊಸ್ತಾಗಿ ನೀವ್ ಹೇಳದ ಹೊಸ್ತಾಗಿ ಒಂದು ಇಂಟ್ರೊಡಕ್ಷನ್ ಅಂತ ಹೇಳ್ಬಹುದು. ಏನಾಗುತ್ತೆ ಸಿಮೆಂಟ್ ಕಂಬ ಅಂತಂದ್ರೆ, ಬಿಸಿಲು ಆದಂಗಾದಂಗೆ ಏನಾಗುತ್ತೆ, ಅದು ಸಿಮೆಂಟಿನ ಕಂಬ ಬಿಸಿಲನ್ನ ಹೀರ್ಕೊಳ್ಳೋಕೆ ಶುರು ಆಗುತ್ತೆ. ಇವೇನ್ ಬೇರುಗಳು ಅಂಟ್ಕೊಂತಾವಲ್ಲ ಕಂಬಕ್ಕೆ, ಅವು ಮುಂದೆ ಮುಂದೆ ಬೆಳೆದಂಗೆ ಅದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಆ ಆಧಾರ ಕಂಬ ಇಷ್ಟ ಆಗ ಯಾಕಂದ್ರೆ ಬಿಸಿಲಿನ ತಾಪಕ್ಕೂ ಅಂತ. ಎರಡನೇದಾಗಿ ಮತ್ತೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೂಡ ಇದಕ್ಕೆ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಯಾರ ರೈತರು ಕೂಡ ಆ ಪದ್ಧತಿಗೇನ ಬಳಸೋದಿಲ್ಲ. ಬಟ್ ಕೆಲವೊಂದು ಎಲ್ಲಿ ತಂಪಾದ ವಾತಾವರಣ ಬಹಳಷ್ಟು ಇರುತ್ತೆ, ಬಿಸಿಲು ತುಂಬಾ ಕಡಿಮೆ ಇರುತ್ತಂತ ವಾತಾವರಣದಲ್ಲಿ ಸಿಮೆಂಟ್ ಕಂಬನಗಳು ಕೂಡ ನಾವು ಆಧಾರವಾಗಿ ಬಳಸಬಹುದು. ಈಗ ಆಲ್ರೆಡಿ ಬಳಸ್ತಾ ಕೆಲವು ರೈತರು ಬಳಕೆಯನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಹಾಗಾಗಿ %50-60% ನೆರಳು ಅದು ಇರ್ಲಿಲ್ಲ ಅಂದ್ರೂ ಬೆಳೆಯುತ್ತಾ ಅಂತ. 50 ನೆರಳು ಯಾವ ಟೈಮಲ್ಲಿ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲು, ಟೆಂಪರೇಚರ್ 35 ಕೂಡ ದಾಟುತ್ತೆ, 33 ದಾಟುತ್ತೆ ಅಂತಂದಾಗ ನಾವು ನೆರಳನ್ನ ನಾವು ಒದಿಸ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಮರದ ಬಳ್ಳಿ ಯಾವುದೋ ಒಂದು ಭಾಗ, ಸಾಮಾನ್ಯವಾಗಿ ದಕ್ಷಿಣಾಭಿಮುಖ ಭಾಗ ಇರುತ್ತಲ್ಲ ಬಳ್ಳಿ, ಅದೇನೋ ಸುಟ್ಟಂಗೆ ಹಳದಿಯಾಗಿ ಇಡೀ ಬಳ್ಳಿನೇ ಅದು ಹಳದಿ ಆಗ್ಬಿಡುತ್ತದೆ. ಅದು ಬಟ್ ಅದು ಉತ್ತರ ಭಾಗ ಬಳ್ಳಿ ಉತ್ತರ ಭಾಗ ಏನಾಗಿರೋದಿಲ್ಲ, ಬಟ್ ದಕ್ಷಿಣ ಭಾಗ ಮಾತ್ರ ಹಳದಿಯಾಗಿ ಅದು ಮಾರ್ಪಾಡಾಗುತ್ತೆ ಅದು ಬಿಸಿಲಿನ ಹೊಡೆತಕ್ಕೆ, ಟೆಂಪರೇಚರ್ ಜಾಸ್ತಿ ಆದಾಗ. ಮತ್ತೆ ತೋಟದಲ್ಲಿ ಇರ್ತಕ್ಕಂತ ಬಳ್ಳಿಯನ್ನ ಪ್ರತಿ ವರ್ಷ ನಿರ್ವಹಣೆ ಮಾಡಬೇಕು, ಅದನ್ನ ಇಳಿಸ್ಬೇಕು, ಅಥವಾ ಎಲ್ಲೆಲ್ಲಿ ರೋಗ ಇದೆ ಅಥವಾ ಬಣ್ಣವನ್ನು ಕಳ್ಕೊಂಡಿದೆ ಅಂತವನ್ನು ಕಟ್ ಮಾಡಬೇಕು, ಇಂಥವೆಲ್ಲ ಇರುತ್ತಲ್ಲ. ಹೌದು ಸರ್, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲ ರೈತರು ಪ್ರತಿ ವರ್ಷ ಇದನ್ನು ಮಾಡಬೇಕಾಗುತ್ತೆ. ಎಷ್ಟು ಮೇಲ್ಗಡೆ ನಾವು ಬೆಳೆಸ್ಕೊಂತ ಹೋಗ್ತೀವೋ ಹಂಗದ ಬೆಳೆ ಅಡಿಕೆ ಮರದ್ಮೇಲೆ ಬೆಳ್ಕೊಂತ ಹೋಗ್ತಾನೆ ಇರುತ್ತೆ. ಆದ್ರೆ ನಮಗೆ ಎಷ್ಟು ಯಾವ ಹಂತದವರೆಗೆ ನಾವು ಕೊಯ್ಲು ಮಾಡಕ್ ಸಾಧ್ಯ, ಯಾವ ಹಂತದವರೆಗೆ ನಾವು ಅದಕ್ಕೆ ಔಷಧಿ ಸಿಂಪಡಣೆ ಮಾಡಕ್ ಸಾಧ್ಯ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಒಂದ್ಸತಿ ರೋಗ ಬಂತಂತಂದ್ರೆ ಇಡೀ ಬಳ್ಳಿಗೆ ಅದು ಪೈಟಾಪ್ತಾರ, ಅದನ್ನು ಕಪ್ಪು ಕೊಳೆರಾಗ ಅಂತ ಹೇಳ್ತೀವಲ್ಲ, ನಾವು ಕೆಲವೊಂದು ಭಾಗಕ್ಕೆ ನಾವು ಔಷಧಿ ಸಿಂಪಡಣೆ ಮಾಡಕ್ ಆಗೋದಿಲ್ಲ ಅಂತಂದ್ರೆ, ಅಂತ ಭಾಗ ಒಂದ್ಸತಿ ರೋಗ ಬಂತಂತಂದ್ರೆ ಅದು ರೋಗ ನಂತರ ಬೇರೆ ಬಳ್ಳಿ ಕೂಡ ಹರಡೋದುಂಟು. ಹಂಗಾಗಿ ನಮಗೆ ಎಲ್ಲಿವರೆಗೆ ಅದನ್ನ ನಿರ್ವಹಣೆ ಮಾಡಕ್ ಆಗುತ್ತೋ ಅಂತ ಅಲ್ಲಿವರೆಗೆ ಮಾತ್ರ ನಾವು ಅದನ್ನ ಮೇಂಟೈನ್ ಮಾಡೋ ಐಟನ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಸಾಮಾನ್ಯವಾಗಿ ನೆಲದಿಂದ 1-1.5 ಅಡಿಯಷ್ಟು ಕೆಳಭಾಗದಲ್ಲಿ ನಾವು ಇರುವಂತ ಎಲೆಗಳನ್ನ, ಬಳ್ಳಿಯಲ್ಲಿ ಇರುವಂತ ಎಲೆಗಳನ್ನ ನಾವು ತೆಗಿಬೇಕಾಗ್ತದೆ. ಆಮೇಲೆ ಪ್ರತಿ ವರ್ಷದಲ್ಲಿ ಪ್ರತಿ ಒಂದು 2-3 ತಿಂಗಳಿಗೂ ಕೂಡ ನಾವು ದಾರಗಳನ್ನ ಕಟ್ತಾ ಹೋಗ್ಬೇಕು. ಸೆಣಬಿನ ದಾರ ಇರ್ಬೋದು ಅಥವಾ ಹಳೆಯ ಸೀರೆಗಳನ್ನಿರ್ಬೋದು ಅಥವಾ ಟ್ಯಾಗ್ ಅಂತ ಬರ್ತದೆ, ಆ ಟ್ಯಾಗ್ ಗಳನ್ನ ನಾವು ಬಳ್ಳಿಗಳಿಗೆ ಮತ್ತೆ ಆಧಾರ ಕಂಬಕ್ಕೆ ಸೇರಿಸಿ ನಾವು ಕಟ್ತಾ ಹೋಗ್ಬೇಕು. ಕೆಲವೊಂದ್ಸತಿ ನಾವು ಕಟ್ಟಿದ್ದು ದಾರಗಳು ಏನಾಗ್ತದೆ, ಬಳ್ಳಿ ಬೆಳೆದಂಗ್ ಅದು ತುಂಬಾ ಟೈಟ್ ಆಗ್ತಾ ಹೋಗುತ್ತೆ. ಅಂತ ಸಮಯದಲ್ಲಿ ಬಳ್ಳಿಗಳು ಗಾತ್ರ ಜಾಸ್ತಿ ಆಗಕ್ಕಾಗದೆ, ಅಲ್ಲಿ ಮಾತ್ರ ಬಳ್ಳಿ ಗಾತ್ರ ಈಗ ಕುಗ್ತಾ ಹೋಗುತ್ತೆ. ಅಂತ ಟೈಮಲ್ಲಿ ಅಂತ ಬಳ್ಳಿ ದಾರಗಳನ್ನ ನಾವು ಕಟ್ ಮಾಡಿ ಮತ್ತೆ ಹೊಸ ದಾರಗಳನ್ನ ನಾವು ಕಟ್ಟಬೇಕಾಗ್ತದೆ. ಇಂತ ಕೆಲವೊಂದು ಆಪರೇಷನ್ಸ್ ಅಂತ ನಾವು ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲಾಂದ್ರೆ ಸರಿಯಾಗಿ ಬೆಳೆಯಲ್ಲ. ಸರಿಯಾಗಿ ಬೆಳೆಯೋದಿಲ್ಲ ಅಂದ್ರೆ ಒಂದು ಸೂಕ್ತ ಒಂದು ಆಕಾರ ಇರೋದಿಲ್ಲ. ಮತ್ತೆ ನಮಗೆ ಇದು ಒಂದರಿಂದ ಇನ್ನೊಂದಕ್ಕೂ ಲಿಂಕ್ ಇದ್ದಂಗೆ. ಈಗ ರೋಗ ನಿರ್ವಹಣೆ ಮಾಡ್ಬೇಕಂದ್ರೆ ಬರೀ ಔಷಧಿ ಸಿಂಪಡಣೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ನಾವು ಇಂಥ ಕಲ್ಚರಲ್ ಆಪರೇಷನ್, ಬಳ್ಳಿಗಳನ್ನ ಕತ್ತರಿಸೋದಿರ್ಬೋದು, ಬಳ್ಳಿಗಳನ್ನ ಸೂಕ್ತವಾಗಿ ಆಧಾರ ಕಂಬ ಕಟ್ಟೋದಿರ್ಬೋದು, ಮತ್ತೆ ಕೆಳಭಾಗದ ಎಲೆಗಳನ್ನ ನಾವು ಟ್ರಿಮ್ ಮಾಡೋದಿರ್ಬೋದು, ಇವೆಲ್ಲ ನಾವು ಮಾಡ್ತಾ ಇರಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಡಾಕ್ಟರ್ ಸಂತೋಷ್ ಅವ್ರ ಜೊತೆ ಮಾತಾಡಬೇಕು ಅಂತ ನಮ್ಮ ರೈತರು ಬಯಸಿದ್ರೆ ನಿಮ್ ನಂಬರ್ ಕೊಡಕ್ಕಾಗುತ್ತಾ? ಹಾ ಸರ್, ನನ್ನ ನಂಬರು ಮೊಬೈಲ್ ನಂಬರ್ 9964572247, 9964527247. ಒಳ್ಳೇದು ಡಾಕ್ಟರ್ ಸಂತೋಷ್, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ಕಾಳು ಮೆಣಸು, ಅದರ ಬೇಸಾಯ, ಅಲ್ಲಿ ನಿರ್ವಹಿಸಬೇಕಾದಂಥ ಕ್ರಮಗಳು, ಅನುಕೂಲಗಳು, ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ರಿ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಕಾಳು ಮೆಣಸು ಬೇಸಾಯ ಈ ವಿಷಯವಾಗಿ ಶಿರಸಿ ICAR ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿ ಡಾ ಸಂತೋಷ್ ಎಚ್ಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಯಾವುದೇ ಮಣ್ಣಿರಲಿ, ಯಾವುದೇ ಬೀಜ ಇರಲಿ, ಅದು ಭೂಗರ್ಭದಲ್ಲಿ ಹೋದಾಗ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳೆಯುತ್ತದೆ. ಮಣ್ಣಿನದು ಬೆಳೆಯುವ ಜವಾಬ್ದಾರಿ, ಆದರೆ ಆ ಮಣ್ಣಿನಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಕರ್ತವ್ಯ ನಮ್ಮದು. ಸರ್ವಜ್ಞ ಹೇಳುವಂತೆ ಬಿತ್ತನೆಗೆ ಮೆತ್ತನೆಯ ಮಣ್ಣೇ ಲೇಸು ಎಂಬುದು ಅನುಭವಿಸಿದ್ದ ಮಾತು. ಹಾಗಿದ್ದಲ್ಲಿ ಮಣ್ಣನ್ನು ಮೆತ್ತನೆ ಮಾಡಲು, ಬೆಳೆ ಬೆಳೆಸುವ ಸಾಮರ್ಥ್ಯ ಹೆಚ್ಚಿಸಲು ಏನು ಮಾಡುವುದು ಮತ್ತು ಹೇಗೆ? ಮಣ್ಣಲ್ಲಿ ಸದಾಕಾಲ ತೇವಾಂಶ, ಸಾವಯವ ಅಂಶ ಮತ್ತು ಜೈವಿಕ ಕಾರ್ಯಗಳು ನಡೆಯುವಂತೆ ಮಾಡುವುದು ನಮ್ಮ ಜವಾಬ್ದಾರಿ. ಹೀಗೆ ಮಾಡಲು ಮಣ್ಣನ್ನು ಸೂರ್ಯನ ನೇರ ಕಿರಣಗಳು ತಟ್ಟದ ಹಾಗೆ ನೋಡಿಕೊಳ್ಳಬೇಕು, ಅಂದರೆ ಮುಚ್ಚಿಗೆ ಹಾಕಬೇಕು. ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಕಳೆನಾಶಕಗಳು, ಸದಾಕಾಲ ನಿಲ್ಲುವ ನೀರು ಇವೆಲ್ಲವೂ ಅತಿ ಆದರೆ ಮಣ್ಣಿಗೆ ವೈರಿಗಳು. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಕ್ರಮದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಿದರೆ ಇವುಗಳಿಂದ ಪ್ರಯೋಜನ ಪಡೆಯಬಹುದು. ಇಲ್ಲವಾದರೆ ಇದು ಮಣ್ಣಿಗೆ ಯಾವಾಗಲೂ ವೈರಿಗಳೇ. ಉಪ್ಪು ಮನೆಯಲ್ಲಿದ್ದರೆ ರುಚಿ, ಮಣ್ಣಿನಲ್ಲಿ ಇದ್ದರೆ ಪಿಶಾಚಿ ಎಂದು ಹೇಳುವುದು ವಾಡಿಕೆಯಾಗಿದೆ. ಇವತ್ತಿನ ದಿನಗಳಲ್ಲಿ ಕೂಲಿ ಆಳುಗಳ ಕೊರತೆ ಮತ್ತು ಆಧುನಿಕ ಯಂತ್ರೋಪಕರಣದ ಭರಾಟೆಯಲ್ಲಿ ಮಣ್ಣು ಸಹ ಯಂತ್ರಗಳಿಂದ ಶೋಷಣೆಗೊಳಗಾಗುತ್ತಿದೆ. ಭಾರವಾದ ಯಂತ್ರೋಪಕರಣಗಳಿಂದ ಉಳುಮೆ ಮಾಡುವುದರಿಂದ ಮಣ್ಣಿನ ಕಣಗಳ ಕದಲುವಿಕೆ ಮತ್ತು ಮಣ್ಣಿನ ರಚನೆ ಕೆಡುತ್ತದೆ. ಆದ್ದರಿಂದ ಯಂತ್ರಗಳಿಂದ ಉಳುಮೆ ಮಾಡುವುದನ್ನು ಕಡಿಮೆ ಮಾಡುವುದು ಉತ್ತಮ. ವ್ಯವಸಾಯದ ಮೂಲ ಗುರಿ ಕೇವಲ ಬೆಳೆಗಳನ್ನು ಬೆಳೆಯುವುದಲ್ಲ, ಆದರೆ ಮಾನವನ ಸಂಪೂರ್ಣ ಬೆಳವಣಿಗೆಯ ಮೂಲ ಸಾಧನವಾಗಬೇಕು. ಏಕೆಂದರೆ ಪುರಾತನ ವೃತ್ತಿಯಾಗಿರುವ ಕೃಷಿ ಅವರಿಗೆ ಸಂಸ್ಕಾರ ನೀಡಿರುತ್ತದೆ. ಮಾನವನ ಬೆಳವಣಿಗೆ ಮೂಲತಃ ಮಣ್ಣಿನಲ್ಲಿದೆ. ಮಣ್ಣಿನ ಫಲವತ್ತತೆಗೂ ಮನುಕುಲದ ಏಳಿಗೆಗೂ ನೇರ ಸಂಬಂಧವಿದೆ. ಮಣ್ಣಿನ ಫಲವತ್ತತೆಗೆ ಸಾವಯವ ವಸ್ತು ಅಗತ್ಯ, ಅದರ ನಿರ್ವಹಣೆಯನ್ನು ಮಾನವನು ಮಾಡಲೇಬೇಕು. ಮಣ್ಣು ನಿಸರ್ಗ ನೀಡಿದ ಅಪೂರ್ವ ಕೊಡುಗೆ. ಮಣ್ಣಿನ ಆರೋಗ್ಯ ಕೆಟ್ಟರೆ ಇಡೀ ಜೀವಕೋಟಿ ಆರೋಗ್ಯ ಕೆಡಲು ಕಾರಣ. ಆದ್ದರಿಂದ ಇದನ್ನ ಪ್ರೀತಿಸಿ, ಗೌರವಿಸಿ, ಕಾಳಜಿ ತರುವುದು ನಮ್ಮೆಲ್ಲರ ಕರ್ತವ್ಯ. ಕುವೆಂಪು ಅವರು ಹೇಳಿದ ಹಾಗೆ, ಹೆಸರನ್ನು ಬಯಸದೆ, ಅತಿ ಸುಖ ಗಳಿಸದೆ, ಕೀರ್ತಿ ಪ್ರಶಸ್ತಿ ಗೌರವ ಕಾಶಿಸದೆ ಕೆಲಸ ಮಾಡುವುದು ಅವನ ಕರ್ಮ, ಮಣ್ಣಿನ ಮೇಲೆ ನಿಂತಿದೆ ಧರ್ಮ ಎಂಬ ಸಾಹಿತ್ಯದಲ್ಲಿ ಮರ್ಮವಿದೆ. ಮಣ್ಣಿನಲ್ಲಿ ಜೀವ ವೈವಿಧ್ಯವನ್ನ ಕಾಣಬಹುದು. ಇತ್ತೀಚಿನ ದಿನಗಳಲ್ಲಿ ಇದು ಕ್ಷೀಣಿಸುತ್ತಾ ಬಂದಿದೆ. ಇದಕ್ಕಾಗಿ ಒಟ್ಟು ಹೆಚ್ಚು ಸಾವಯವ ಪದಾರ್ಥ ಬಳಸಿರಿ. ಮಣ್ಣನ್ನು ಹೊದಿಕೆ ಮಾಡಿ ನಮ್ಮ ದೇಹವನ್ನು ಬಿಸಿಲು, ಚಳಿ, ಮಳೆಗೆ ಹೇಗೆ ವಿಭಿನ್ನ ವಸ್ತ್ರ ಧರಿಸಿ ಮುಚ್ಚುತ್ತೇವೆಯೋ ಹಾಗೆ ಮಣ್ಣನ್ನು ಮುಚ್ಚಿಗೆ ಮಾಡಿ, ಹೊದಿಕೆ ಮಾಡಿ, ಹೀಗೆ ಮಾಡುವುದರಿಂದ ಮಣ್ಣಿನಲ್ಲಿ ಸಾವಯವ ವಸ್ತುಗಳು ಸದಾಕಾಲ ಮಣ್ಣಿನಲ್ಲಿ ಹಾಗೆ ಉಳಿಯುತ್ತವೆ. ಆದಷ್ಟು ವಿಭಿನ್ನ ಬೆಳೆಗಳನ್ನು ಬೆಳೆಯಿರಿ. ಮಣ್ಣಿನಲ್ಲಿ ವೈವಿಧ್ಯ ಬೆಳೆಗಳಿದ್ದಷ್ಟು ಮಣ್ಣಿನೊಳಗೆ ವೈವಿಧ್ಯಮಯ ಜೀವ ಜಗತ್ತು ಜೀವಂತವಾಗಿರುತ್ತವೆ. ಮಣ್ಣನ್ನು ಫಲವತ್ತತೆಯನ್ನು ಹೆಚ್ಚಿಸಲು ಯಾವುದಾದರೂ ಹಸಿರೆಲೆ ಗೊಬ್ಬರಗಳನ್ನು ಬಳಸಿ, ಮಣ್ಣಿಗೆ ಸಾಧ್ಯವಾದಷ್ಟು ಜೈವಿಕ ಪೀಡನಾಶಕ, ಜೈವಿಕ ಗೊಬ್ಬರಗಳನ್ನು ಸೇರಿಸಿ. ಎಷ್ಟು ಗಳಿಸಿದೆ ಎನ್ನುವುದಕ್ಕಿಂತ ಎಷ್ಟು ಉಳಿಸಿದೆ ಎನ್ನುವುದು ಮುಖ್ಯ. ದಾವಂತದ ಜೀವನದಲ್ಲಿ ಯಥೇಚ್ಛವಾಗಿ ಮಣ್ಣನ್ನ ಶೋಷಣೆ ಮಾಡಿ ಬೆಳೆ ಬೆಳೆಯುವುದಕ್ಕಿಂತ ಮುಂದಿನ ಭವಿಷ್ಯಕ್ಕಾಗಿ ಮಣ್ಣನ್ನ ಉಳಿಸುವುದು ಮುಖ್ಯ. ಕಷ್ಟ ಬಂದಾಗ ಅವರವರ ತಲೆ ಅಡಿಗೆ ಅವರದೇ ಕೈ ಎನ್ನುವ ಹಾಗೆ ಮಣ್ಣು ಎಲ್ಲದಕ್ಕೂ ಮುಖ್ಯ. ಅದನ್ನ ಜೀವಂತವಾಗಿಡಬೇಕು. ಯಾಕೆಂದರೆ ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ? ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಶ್ರಮಜೀವಿಗಳ ನೆಮ್ಮದಿಯ ಬದುಕಿಗಾಗಿ ಮಾನವೀಯ ನೆಲೆಯಲ್ಲಿ ಉಳುವವನೇ ಹೊಲದ ಒಡೆಯ ಎಂದು ಘೋಷಿಸಿ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿ ಮಾಡಿದ ಕಾರುಣ್ಯಮೂರ್ತಿ ಡಿ ದೇವರಾಜ ಅರಸು. ಇಂದು ಡಿ ದೇವರಾಜ ಅರಸು ಅವರ 107ನೇ ಜನ್ಮದಿನಾಚರಣೆ. ಇಂದಿನ ಜನಪದ ಸಂಗೀತದಲ್ಲಿ ಶೇಖವ ಚೆನ್ನಪ್ಪ ಬಡಿಗೇರ್ ಅವರಿಂದ ಭತ್ತ ಕೊಟ್ಟುವ ಹಾಡುಗಳು. ಕಂಕನದ ಕರವೀರ ಕಲಾ